ಶಯನಗೈದಿರಲೋ ಮುರಗರನೋ. ತರುಣಿಯರು ಸಿರಿ ಚರಣ ಸೇವೆಯ ವಿರಚಿಸಲೋ ತರುಣಿಯರು ಸಿರಿ ಚರಣ ಸೇವೆಯ ವಿರಚಿಸಲು ತೆರೆದರೆ ನಯನ ಭಾಸುರದ ವದನದೊಳಿದ ನಿದ್ರಾಂಗನೆಯ ಕೇಳಿಯಲಿ ಚರಣಾಬ್ಜದಡೆಯಲ್ಲೇ ಕೈ ಮುಗಿದು ಪಾರ್ಥ ಪಾರ್ಥ ನಿಂದಿರಲು ಗೋವಳ ರಾಯ ನೀತ ಅರಸುಗಳ ತಾವೆಂದು ಮೌಳಿಯ ಬಳಿಯಲ್ಲಿ ಅರಸುಗಳ ತಾವೆಂದು ಬಳಿಯಲ್ಲೇ ಕುರುಭೂಪ ಕೊಳ್ಳೇರ್ಗನಾಗ ಹರಿಯೋ ಮೈ ಭಾವಯ್ಯಾ ಸ್ವಾರೆ ಸಾತೇಶಯದೊಳಿದ್ದ ಪರೆ ನಿಮ್ಮವರು ಸಾತಿಶಯದೊಳಿದ್ದ ಪರೆ ನಿಮ್ಮವರು ಪಾಂಡು ಜಾತರೊಳ್ ನಿಮಗಾಯ್ದೆ ಕರುಣಾಗ ನವಿದು ನಮ್ಮ ಹಿರಿಯ ಭವಯ್ಯ ಯಾರಿ ಗೆಷ್ಟು ಪಚಾರ ನಿಮ್ಮೆ ಯಾರಿ ಗಿಷ್ಟು ಪಚಾರ ನಿಮ್ಮೆ ನಾ ಪಿತ್ತ ಚಾರಣಿ ಮಾಡ್ಪೆ ಕೌರವರು ಪಾಂಡವರಿಗೂ ಯುದ್ಧ ಸಂಭವಿಸುವುದು ಬೇಡ, ದಾಯಾದ್ಯ ಕಲಹದಿಂದ ಪ್ರಾಣಹಾನಿಯಾಗುತ್ತದೆ ಎಂಬಂತಹ ಸಂದರ್ಭದಲ್ಲಿ ಕೌರವನನ್ನು ಹಾಗೂ ಅರ್ಜುನನನ್ನು ಕುರಿತು ಕೃಷ್ಣ ಯುದ್ಧ ನಿಲ್ಲಿಸಿ ಪಾಂಡವರಿಗೆ ಕೊಡಬೇಕಾದಂತಹ ರಾಜ್ಯವನ್ನು ಕೊಡಬೇಕು ಅಂತೇಳಿ ಹೇಳುವಂತಹ ಸಂದರ್ಭ. ಧರಣಿಗೋಸುಗ ನೀವು ಧರಣಿಗೋಸುಗ ನೀವು ನಿಜ ಸೋದರರು ಧರಣಿ ಗೋಸುಗ ನೀವು ನಿಜ ಸೋದರರು ಹಳಚುವಿರೇಕೆ ಭೂಮಿಯೋ ಸ್ಥಿರವಿದಾರಿಗೆ ಭೂಮಿಯೋ ಸ್ಥಿರವಿದಾರಿಗೆ ನೀವು ಪಾಂಡವರೆ ರಕಿವರೆ ನೀವು ಪಾಂಡವರೆ ರಕವಿರೇ ನಾವು ಹರುಷ ಗೊಂಬೆವೋ ಪಾಂಡವರೆರ ಕವಿರೇ ನಾವು ಹರುಷ ಗೊಂಬೆವೋ ಸರ್ವಥಾ ಸಂಗರವು ಬೇಡ ಸಂಗರವು ಬೇಡ ನಿನಗೆ ಸಾರಿದೆ ಮರಳಿ ಹರಿಗಂಚಾದರೆಂಬ ಪಕೀರ್ತಿ ಬಹುದೆಂದ ಈ ಬೋಧನೆಯನ್ನು ಕೇಳಿದಂತಹ ಕೌರವ ಕೋಪಗೊಳ್ಳುತ್ತಾನೆ. ನಿನ್ನಲ್ಲಿ ಧರ್ಮಬೋಧೆಯನ್ನು ಕೇಳುವುದಕ್ಕೆ ಬಂದವನಲ್ಲ ಎಂಬ ಹಾಗೆ ಕೃಷ್ಣನಿಗೆ ನುಡಿಯುತ್ತಾನೆ. ಹರಿ ನಿನ್ನೋಳು ಧರ್ಮಶ್ರವಣವ ಪಕ್ಷಕ್ಕೆ ನೀನು ನಮ್ಮಯ ಮತಕ್ಕೆ ಅಣ್ಣನ ಮತವೇದೋ ನಮ್ಮಯ ಮತಕ್ಕೆ ಅಣ್ಣನ ಮತವೇದೋ ಸಮ್ಮತವು ಬಯರಿಗೋ ನಿಮ್ಮನು ನಯವೇ ನಿಜವು ಸ್ವತಂತ್ರಗಳು ನಿಮ್ಮನು ನಯವೇ ನಿಜವು ಸ್ವತಂತ್ರಗಳು ಎಮ್ಮಳಗಿಲ್ಲೆನಲೋ ಚಿನುಮಯ ಓ ಸೋರೆ ಕೆನುಮಯನು ಸೋರಿದ ಎಂದೆಂದಿಗೋ ಕಳರನು ಕೊಲುವರೆ ರಣದೆ ಸೆಣಸೇದು ನಿಶ್ಚೈತನ್ಯ ದೋಳೆಗೆ ಸೆಣಸೇದು ನಿಶ್ಚೈತನ್ಯ ದೋಳೆಗೆ ಕಾಮಿನಿಯರ ಕೈ ಗೋಣರೆ ಚಿನ್ಮಯ ಓ ಸೋರಿದ ಎಂದೆಂದೆಗೂ ಕಳರನು ಕೊಲುವರೆ ರಣದೆ ಯಾ ಆದರೆ ನಾನಿಯೇ ಒಬ್ಬನ ಸಹಾಯಕಿ, ಆದರೆ ನಾನಿಯೇ ಒಬ್ಬನ ಸಹಾಯಕಿ. ಆದರೆ ನಾನಿಯೇನೊಬ್ಬನ ಸಹಾಯಕಿ, ಕಾದಲೆ ಕಸದಳವು ಯಾದವರೊಂದದೆ ಇದರೊಳು, ಯಾದವರೊಂದದೆ ಇದರೊಳು ಮನ ಕೊಪ್ಪಾದುದ ಬೇಡೆನಲೋ. ಆದರೆ ನಾನಿಯೇ ಒಬ್ಬನ ಸಹಾಯಕಿ, ಕಾದಳಿ ಕಸದಳವು ಕುಲ ಚಂದ್ರ ನಿನ್ನೋಡನೆ ನಿನ್ನೊಡನೆ ನಾ ಬಂದ ಉಳಿಗವ ಬೇಳೆ ಲಾಲಿಬೋದು ಕೂಲ ಪಾಂಡವರೊಡನ ಕದನ ಗೈವರೆಯೇ, ಕೂಲ ಪಾಂಡವರೊಡನೆ ಕದನ ಗೈವರೆ ನಮ್ಮ ಪಾಳಯಕ ಕೃಷ್ಣ ಬಗ ಎನ್ನುತ್ತ, ಪಾಳಯಕ ಕೃಷ್ಣ ಬಗ ಎನ್ನುತ್ತ. ಬಿಡು ಬಿಡು ಯಾವ ಗವ ನುಡಿಯ ನೂಲು ಹಾಲಿದ, ಹೊಡಗನು ಪಾಂಡವರೊಡ ಗೂಡಲು ಬಿಡ ನಿನ್ನಯ ಪಡೆಯ, ಉದ್ದವ ಸೋತಗಿ ಮೊದಲ ಅಧ್ಯದು ಪಾಂಡವನು ನಾ ಯುದ್ಧ ದೊಡೆದು ದಿಡವೋ. ನರನೇ ಮರುಳ ದೇರ ರಾಮಾದಿಯದು ಬಲವ ಉಳಿದೀಗ ದೊರದೇರ ರಾಮಾದಿಯದು ಬಲವ ಉಳಿದೆ ಗ ಬರೆದ ನಂಬಿದಿಯನ್ನ ಬಿಡದೆ ಪೊಡ ಮತ್ತೆ ನುತಿಸುವ ನರನಾಗ ಪಾದಾಂಬುರು ಹಕೆ ಪೊಡ ಮತ್ತೆ ನುತಿಸುವ ನರನಾಗ ಮಾಧವನು ಸಂತೈಸಿ ನುಡಿದ ನರ ನಿನ್ನ ಧೈರ್ಯ ಸಾಗಸ ಪರೀಕ್ಷಿಸಲಾನು ಹೊರೆಯದಲ್ಲದೆ ಬೇರೆಯುಂಟೆ ನೀ ಧೈರ್ಯ ತಾಳು ಸಾರಥಿ ತನವ ಮಾಳ್ಪೆ ಎಂದು ಆದನಂಜಯ ನೊಡನೆ ಬೊರಡ ಮಂಗಲಯ ಜಯ ರಾಘವಗೆ ಜಯ ಮಂಗಲ ಶ್ರೀ ಕೃಷ್ಣನಿಗೆ ಮಂಗಲ ಶ್ರೀ ಕೃಷ್ಣನಿಗೆ ಹತವತಾರದಿ ಭಕ್ತರ ಸಲಗುವ ಹತವತಾರದಿ ಭಕ್ತರ ಸಲಗುವ ಕತುಷಿ ಪುರಂದರ ವಿಠಲನಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲ ನಿತ್ಯ ಮಂಗಲೋ ಮಂಗಲೋ ಕರದುಳೋ ಪರಶೋಪ ಶಾಂಕುಶಧಾರಗೆ ಹೌಜದಿ ಭಕ್ತರ ಪೊರೆವವಾಗೆ ಕುರಗ ಭೂಷಣನ ಕುಮಾರ ಗಜವದನ ನಾಗ ಶರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಗಜಮುಖಲವಾಗೆ ಗಣಪಗೆ ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಸಂಧಾನಿ ಯಕ್ಷಗಾನದ ಪಾರ್ಥ ಸಾರಥ್ಯ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಪ್ರಸ್ತುತಿ ಮಡಕಟ್ಟೆಯ ಈಶ್ವರ ಭಟ್ಟ ಹಾಗೂ ಸಂಗಡಿಗರು. ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೋಲಾಟದ ಪದಗಳು ವಿರೂಪಾಕ್ಷಪ್ಪ ಬಸಪ್ಪ ಕೋಲನ್ನವರ್ ಹಾಗೂ ಸಂಗಡಿಗರಿಂದ. ಕೋಲು ಕೋಲೆನ್ನೋತ ಮುತ್ತಿನ ಕೋಲಾಕೋತ ಕೋಲು ಕೋಲೆನ್ನೋತ ಮುತ್ತಿನ ಕೋಲಾಕೋತ ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿಯೇ ಬಣ್ಣದ ಕೋಲಾಕೋತ ಬಾನನ್ನ ನಾದಿನಿಯೇ ಕೋಲಾಟದ ಪದವಾ ಆಡು ತಕ